ಕೋಲಾರ ಬಿಟ್ಟರೆ ಈ ಕಡೆ ಚಿತ್ರದುರ್ಗ ಭಾಗದಲ್ಲಿ ರೇಷ್ಮೆ ಯಾಕೆ ಸಕ್ಸಸ್ ಆಗ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಕೋಲಾರದಲ್ಲಿ ಇವತ್ತು ಸುಮಾರು 1,000 ರಿಂದ 1,200 ಅಡಿ ಆಳದಲ್ಲಿ ಬೋರ್ ತೆಗೆದ್ರೂ ಸಹ 1-1.5 ಇಂಚು ನೀರು ಬೀಳೋದು ಕಷ್ಟ ಇದೆ. ಅದಕ್ಕೂ ಇದಕ್ಕೂ ಬಹಳಷ್ಟು ಹತ್ತಿರದ ಸಾಮರಸ್ಯ ಇದೆ. ಈ ಭಾಗದಲ್ಲೂ ಸಹ 600-800 ಅಡಿವರೆಗೂ ತೆಗೆದ್ರೂ 1-1.5 ಇಂಚು ಬರ್ತಾ ಇದೆ. ಈಗ ಬೇರೆ ಬೆಳೆಗಳಾದಂತ ಈರುಳ್ಳಿ ಆಗಿರ್ಬೋದು ಅಥವಾ ಇನ್ನೇ ಬೇರೆ ನೀರಾವರಿ ಬೆಳೆಗಳು ಬಹಳಷ್ಟು ನೀರನ್ನ ಹೀರಿಕೊಂಡು ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಆದ್ರೆ ನಮ್ಮ ರೇಷ್ಮೆ ಏನಿದೆಯಲ್ಲ, ಹಿಪ್ಪು ನೇರಳೆ ಗಿಡಗಳು ಕಡಿಮೆ ನೀರನ್ನ ಬಳಸ್ಕೊಂಡು ಅವು ಹೆಚ್ಚಿನ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇರುತ್ತದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ V1 ಮತ್ತು G4 ತಳಿಗಳು ಬಹಳಷ್ಟು ಪ್ರಖ್ಯಾತಿ ಪಡೆದಿದೆ. ಈಗಾಗಲೇ ಬಹಳಷ್ಟು ರೈತರು 1 ಎಕರೆಗೆ ಸುಮಾರು 150-220 ಮೊಟ್ಟೆಗಳನ್ನ ಚಾಕಿ ಮಾಡ್ತಾ ಇದ್ದಾರೆ. ಸುಮಾರು 200 ಮೊಟ್ಟೆಗಳಿಗೆ ಇಲ್ಲಿ ಸರಾಸರಿ ಇಳುವರಿ 60-70 ಕೆಜಿ ವರೆಗೂ ಇದೆ. ಈಗಾಗಲೇ ಧಾರಣೆನೂ ಸುಮಾರು ಸಾಕಷ್ಟು ಸುಧಾರಣೆ ಆಗಿರುವುದರಿಂದ ಕಳೆದ ಈ 3 ವರ್ಷಗಳಿಂದ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಉತ್ತಮ ಗೂಡಿಗೆ ಉತ್ತಮ ಧಾರಣೆನೂ ಸಹ ಸಿಗ್ತಾ ಇರೋದ್ರಿಂದ ನಮ್ಮ ರೇಷ್ಮೆ ಬೆಳೆಗಾರರು ತುಂಬಾ ಸಂತೋಷದಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಕಡಿಮೆ ನೀರಿನಲ್ಲಿನು ಸಹ ಈ ರೇಷ್ಮೆ ಬೆಳೆನ ಬೆಳಿಬಹುದು ಅಂತ ಹೇಳಿದ್ರಿ ಸರ್, ನಮ್ಮ ರೈತ ಬಂಧುವರು ನೀರಾವರಿಯಲ್ಲಿ ಮಾತ್ರ ಬೆಳಲಿಕ್ಕೆ ಸಾಧ್ಯ ಅಥವಾ ಈ ಕುಷ್ಕಿ ಜಮೀನಲ್ಲಿನೂ ಬೆಳಿಬಹುದ? ಈಗೇನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ನೀರಾವರಿ ಪದ್ಧತಿಯಲ್ಲೇನೆ ಬೆಳೀತಾರೆ. ಈಗ ನಮ್ಮಲ್ಲಿ ಹನಿ ನೀರಾವರಿ ಘಟಕನ ಅಳವಡಿಸೋದ್ರಿಂದ ನಮಗೆ ಹೆಚ್ಚಿನ ಉತ್ಪಾದನೆ ಆಗುತ್ತೆ. ಹಾಗಂತಂದು ಕುಷ್ಕಿಯಲ್ಲಿ ಬೆಳಿಬಾರ್ದು ಅಂತ ಏನಿಲ್ಲ. ಮಳೆ ಆಶ್ರಿತ ತಳಿಗಳು ನಮ್ಮಲ್ಲಿ ಸಾಕಷ್ಟು ಇದಾವೆ. ಇಲ್ಲಿ ನೀರಾವರಿ ಆಶ್ರಿತ ತಳಿಗಳಾದ V1 ಮತ್ತು G4 ಅನ್ನೇ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಮರಗಡ್ಡಿ ಬೇಸಾಯ ಅಂತಾನೂ ಒಂದು ಪ್ರಾರಂಭ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಮಳೆ ಪ್ರಮಾಣ ಆಮೇಲೆ ಕೆರೆ ಕಟ್ಟೆಗಳು ತುಂಬದೇ ಇರೋದ್ರಿಂದ ನೀರಿನ ಅಭಾವ ಇರೋದ್ರಿಂದ 10 ಅಡಿ 10 ಅಡಿ ವಿಸ್ತೀರ್ಣದಲ್ಲಿ ಅಂದ್ರೆ ಸ್ಥಳಾವಕಾಶ ಕೊಟ್ಬಿಟ್ಟು ನಮ್ಮ ಹಿಪ್ಪು ನೇರಳೆ ಸಸಿಗಳನ್ನೇ ಮರಗಳನ್ನಾಗಿ ಬೆಳೆಸಿಬಿಟ್ಟು ಇವತ್ತು ಆ ರೀತಿಯಲ್ಲೂ ಸಹ ನಮ್ಮ ರೈತರು ರೇಷ್ಮೆ ಗೂಡನ್ನ ಬೆಳೀತಾ ಇದ್ದಾರೆ ಸರ್. ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಎಷ್ಟು ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬೆಳೀತಾರೆ ಸರ್ ರೈತರು? ಈಗ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಸುಮಾರು 492 ಜನ ರೈತರು ರೇಷ್ಮೆ ಕೃಷಿಯನ್ನೇ ಅವಲಂಬಿಸಿದ್ದಾರೆ. 361 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ಹಿಪ್ಪು ನೇರಳೆ ನಾಟಿ ಕಾರ್ಯಕ್ರಮ ಇದೆ. ಈಗ ಮೊದಲೆಲ್ಲ ಸಾಕಷ್ಟು ಜನ ರೈತರು ಇದಕ್ಕೆ ಒಳ್ಳೆ ಬೆಲೆ ಇಲ್ಲ ಅಂತಂದ್ರೆ ರೇಷ್ಮೆ ತೆಗೆದ್ರು, ಈಗ ಒಳ್ಳೆ ಬೆಲೆ ಬಂದಿರೋದ್ರಿಂದ ಮತ್ತೇನಾದ್ರೂ ಈ ರೇಷ್ಮೆ ಕಡೆಗೆ ಹೆಚ್ಚು ಆಸಕ್ತಿ ತೋರಿಸ್ತಾರ ರೈತರು? ನಿಜವಾಗ್ಲೂ ನಮ್ಮ ರೇಷ್ಮೆ ಬೆಳೆಗಾರರು ಮಳೆ ಅಥವಾ ನೀರಾವರಿನ ಅವಲಂಬಿಸಿರೋದ್ರಿಂದ ಉತ್ತಮ ಬೆಳೆನ ಬೆಳೀತಾ ಇದ್ದಾರೆ ಅಂತಾನೆ ನಾನು ಭಾವಿಸಿದ್ದೀನಿ. ಈ ಕಳೆದ 3 ವರ್ಷಗಳಿಂದ ಸರಾಸರಿ ದರ ಬೈವೋಲ್ಟೇನ್ ಅಂದ್ರೆ ಬಿಳಿ ಗೂಡಿಗೆ ದ್ವಿತಳಿ ಗೂಡಿಗೆ 500-680 ರೂಪಾಯಿವರೆಗೂ ರೇಟ್ ಆಗಿರೋದ್ರಿಂದ ಒಂದು ಸಾರಿ ನಮ್ಮ ರೈತ ರೇಷ್ಮೆ ಗೂಡನ್ನ ತೆಗೆದುಕೊಂಡು ಹೋದ ಅಂತ ಹೇಳಿದ್ರೆ 1-1.5 ಲಕ್ಷದವರೆಗೂ ಒಂದೊಂದು ಬೆಳೆಗೆ ಆದಾಯ ತರ್ತಿದ್ದಾನೆ. ಒಂದು ಎರಡನೇದಾಗಿ ಈ ಹಿಪ್ಪು ನೇರಳೆ ಏನು ಇದೆಯಲ್ಲ ನಮ್ಮ ರೇಷ್ಮೆ ಬೆಳೆ, ಇದು ವರ್ಷದಲ್ಲಿ ಒಂದು ಬೆಳೆಯನ್ನ ಬೆಳೆಯುವಂತದ್ದಲ್ಲ, ಒಂದು ವರ್ಷದಲ್ಲಿ 4-5-6 ಬೆಳೆನು ಬೆಳಿಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಅವನಿಗಿರುವಂತ ಒಂದು ವಿಸ್ತೀರ್ಣದಲ್ಲಿ 2 ಬ್ಯಾಚ್ ಅನ್ನು ಮಾಡಿಕೊಂಡಿದ್ದೇ ಆದ್ರೆ 1 ತಿಂಗಳಿಗೆ ಒಂದೊಂದು ಬೆಳೆನ ಬೆಳೆದು ಬಿಟ್ಟು ಒಬ್ಬ ಸರ್ಕಾರಿ ನೌಕರನ ಆದಾಯಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅವನು ಆರ್ಥಿಕತೆ ಹೊಂದಲಿಕ್ಕೂ ಸಹ ಲಾಭದಾಯಕವಾಗಿದೆ. ಹಾಗೆ ಅವನ ಆರ್ಥಿಕವಾಗಿ ಸುಧಾರಣೆನೂ ಆಗಬಹುದು ಅಂತ ನನ್ನ ನಂಬಿಕೆ ಸರ್. ಸರ್, ಈಗ ಬಯೋಲ್ಟಿನ್ ಬೆಳೀತಾ ರೈತರು ಬಿಳಿಗೂಡು ಅಂತ ಹೇಳಿದ್ರೆ, ಮೊದಲೆಲ್ಲ ಹಳದಿ ಗೂಡು ಬೆಳೀತಾ ಇದ್ರು, ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಸರ್? ಈ ಹಿಂದೆ ಏನಾಗಿದೆ, ಸುಧಾರಿತ ತಳಿಗಳಾಗಲಿ ಅಥವಾ ನಮ್ಮಲ್ಲಿ ಹುಳು ಸಾಕಾಣಿಕೆ ಮನೆಗಳ ಒಂದು ಅವಶ್ಯಕತೆ ಇವೆಲ್ಲ ಕೆಲವೊಂದು ಸಮಸ್ಯೆಗಳು ಇದ್ದಿದ್ರಿಂದ ಕೋಲಾರ್ ಗೋಲ್ಡ್ ಅಂತ ನಮ್ಮಲ್ಲಿ ಅರಿಶಿನ ಕಲರ್ದು ಗೂಡನ್ನ ಬೆಳೀತಾ ಇದ್ರು ರೈತರು. ಇತ್ತೀಚಿನ ದಿನಗಳಲ್ಲಿ ಏನು ಡಬಲ್ ಹೈಬ್ರಿಡ್ ಅಂತ ಬಂದಿದೆಯಲ್ಲ CSR ತಳಿಯಲ್ಲಿ, ಅದು ಈಗ 100 ಮೊಟ್ಟೆಗೆ 100 ಕೆಜಿ ಬೆಳೆದಂತ ರೈತರು ಇದ್ದಾರೆ. ಏನು ಇಲ್ಲ ಅಂದ್ರು 80-85 ಕೆಜಿ 90 ಕೆಜಿ ಬರ್ತಾ ಇರೋದ್ರಿಂದ ಅವ್ರು ಈಗಾಗಲೇ ಡಬಲ್ ಹೈಬ್ರಿಡ್ ಬಿಳಿಗೂಡನ್ನು ಬೆಳೀತಾ ಇದ್ದಾರೆ. ಜೊತೆಗೆ ಈ CB ಗೂಡಿಗಿಂತನು ಸುಮಾರು ಧಾರಣೆಯಲ್ಲಿ ಮಾರುಕಟ್ಟೆಯಲ್ಲಿ 60-100-110 ರೂಪಾಯಿ ವ್ಯತ್ಯಾಸ ಇರೋದ್ರಿಂದ ಇವರಿಗೆ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಬಿಳಿಗೂಡು ಬಹಳ ಒಳ್ಳೆಯ ಆಯಾಮನ ಸೃಷ್ಟಿಸಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ಹೆಚ್ಚು ಲಾಭ ತಂದು ಕೊಡ್ತಾರೆ ರೈತರಿಗೆ ಅಂತ? ಹೌದು ಸರ್, ಹೌದು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ಈಗ 3 ವರ್ಷದಿಂದ ನಮ್ಮ ರೇಷ್ಮೆ ಬೆಳೆಗಾರರು ಒಬ್ಬ ಸರ್ಕಾರಿ ನೌಕರನಿಗಿಂತನೂ ಹೆಚ್ಚಿನ ಪ್ರಮಾಣದಲ್ಲಿ ಸಂಪಾದನೆ ಮಾಡೋದನ್ನ ಹೊಂದಿದ್ದಾರೆ. ಆದ್ರೆ ಅವರ ಅದೃಷ್ಟಕ್ಕೆ ಏನಪ್ಪ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಮಳೆಗಾಲ ಸರಿಯಾಗಿ ಆಗದೆ ಇರೋದೇ ಒಂದು ಸಮಸ್ಯೆ ಆಗಿದೆ. ಇರೋ ಮಳೆಯಲ್ಲಿ ಇರೋ ನೀರಿನಲ್ಲಿ ಹನಿ ನೀರಾವರಿ ಘಟಕನ ಅಳವಡಿಸಿಕೊಂಡು ಉತ್ತಮವಾದ ಒಂದು ಗೂಡನ್ನು ಬೆಳೀತಿದ್ದಾರೆ. 2016-17 ಸಾಲಿನಲ್ಲಿ ನಮ್ಮ ಚಳ್ಳಕೆರೆ ರೈತ ಮಹಿಳೆಯರಾದ ಶ್ರೀಮತಿ ನಾಗವೇಣಿ ನಾಯಕನಟ್ಟಿ ಅವರು ನಮ್ಮ ರಾಜ್ಯ ಮಟ್ಟದ ಮೊದಲನೇ ಪ್ರಶಸ್ತಿ ಮಹಿಳೆಯರು ತೆಗೆದುಕೊಂಡಿರೋದು ಉಂಟು. ಬಹಳ ಸಂತೋಷ ಆಗುತ್ತೆ ಸರ್ ಈ ತರ ವಿಷಯ ಕೇಳಿದಾಗ. ಹಾಗೆ ನಮ್ಮಲ್ಲಿ ಬಹಳಷ್ಟು ಯೋಜನೆಗಳಿದೆ ಸರ್. ನಮ್ಮ ಇಲಾಖೆಯಿಂದ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಿದಾವೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಹಿಪ್ಪು ನೇರಳೆ ನಾಟಿ ಮಾಡಲಿಕ್ಕೆ ಆಗಲಿ, ಮರಗಡ್ಡಿ ಬೇಸಾಯ ಮಾಡೋದಕ್ಕೆ ಆಗಲಿ, ಅಥವಾ ನರ್ಸರಿ ಬೆಳೆಸೋದಕ್ಕೆ ಆಗಲಿ, ಅವರ ಹೊಲದಲ್ಲಿ ಅವರೇ ಕೆಲಸ ಮಾಡಿ ಅವರೇ ಸಂಬಳ ತಗೊಳ್ಳುವಂತ ಅಥವಾ ಕೂಲಿ ತೆಗೆದುಕೊಳ್ಳುವಂತ ಒಂದು ಕಾರ್ಯಕ್ರಮ ಇದೆ. ಅದರಲ್ಲೂ ಬಹಳಷ್ಟು ಜನ ಈಗ ನಮ್ಮ ರೈತರು ಮುಂದೆ ಬರ್ತಾ ಇದ್ದಾರೆ. ಈಗ ನಾವು ಹೊಸ ತಳಿ ಹಿಪ್ಪು ನೇರಳೆ ನಾಟಿಗೂ ಸಹ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರಿಗೆ 1 ಎಕರೆಗೆ 12,600 ರೂಪಾಯಿದಂಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಹಾಗೆ ಇತರೆ ಜನಾಂಗದವರಿಗೆ 10,500 ರೂಪಾಯಿಗಳು 1 ಎಕರೆಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್. ಅದೇ ತರ ನಮ್ಮ ಹಿಪ್ಪು ನೇರಳೆ ತೋಟಕ್ಕೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ. 1 ಎಕರೆ ಪ್ರದೇಶದಲ್ಲಿ ಅವರು ಹನಿ ನೀರಾವರಿ ಅಳವಡಿಸಿಕೊಂಡಿದ್ದೆ ಆದ್ರೆ ಎಲ್ಲರಿಗೂ ಸರಿಯಾಗಿ ಅಂದ್ರೆ ಪರಿಶಿಷ್ಟ ಜಾತಿ ಇರಬಹುದು, ಪಂಗಡ ಇರಬಹುದು, ಅಥವಾ ಇತರೆ ಜನಾಂಗದವರೇ ಇರಬಹುದು, 90% ಸಹಾಯಧನ ಕೊಡ್ಲಿಕ್ಕೂ ನಮ್ಮಲ್ಲಿ ಅವಕಾಶ ಇದೆ. 1 ಎಕರೆಗೆ 35,135 ರಂಗೆ, 1 ಹೆಕ್ಟೇರ್ಗೆ 87,838 ರೂಪಾಯಿಗಳವರೆಗೂ ಸಹಾಯಧನ ನಾವು ನೀಡ್ತಾನೂ ಇದ್ದೀವಿ ಸರ್. ಹಾಗೇನೆ ಸಲಕರಣೆಗಳನ್ನು ತೆಗೆದುಕೊಳ್ಳಲಿಕ್ಕೂ ನಮ್ಮಲ್ಲಿ ಅವಕಾಶ ಇದೆ. ಒಂದು ಯೂನಿಟ್ ಕಾಸ್ಟ್ ಅಂದ್ರೆ ಒಂದು ಘಟಕಕ್ಕೆ 25,000 ರೂಪಾಯಿಗೆ ಮಿತಿ ಒಳಗೆ 10% SC ಮತ್ತೆ ST ರೈತರು ವಂತಿಕೆಯನ್ನು ನೀಡಬೇಕಾಗುತ್ತೆ. ಇನ್ನು 90% ನಮ್ಮ ಇಲಾಖೆಯಿಂದ ಸಹಾಯಧನ ನೀಡ್ತಾ ಇದ್ದೀವಿ. ಇತರೆ ಜನಾಂಗದವರಿಗೆ 25% ರೈತರ ವಂತಿಕೆ ಇರುತ್ತೆ, 75% ನಮ್ಮ ಇಲಾಖಾ ಸಹಾಯಧನನು ನಾವು ನೀಡ್ತಾ ಇದ್ದೀವಿ ಸರ್. ಅದೇ ನಂತರ ಈಗ ಹಿಪ್ಪು ನೇರಳೆ ನಾಟಿಯನ್ನು ಮಾಡಿದರೆ ಈಗ ನಾವು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಬೇಕು ಅಥವಾ ಬೆಳೆ ಬೆಳಿಬೇಕು ಅಂದ್ರೆ ಮುಖ್ಯವಾಗಿ ನಮಗೆ ರೇಷ್ಮೆ ಹುಳು ಸಾಕಾಣಿಕೆ ಮನೆಯದು ತುಂಬಾ ಅಗತ್ಯತೆ ಇದೆ ಸರ್ ಈ ಭಾಗದಲ್ಲಿ. ಅದರಲ್ಲಿ ನಮ್ಮ ಇಲಾಖೆಯಿಂದ 20 ಅಡಿ ಅಗಲ 50 ಅಡಿ ಉದ್ದದ ಒಂದು ಮನೆಯನ್ನು ಕಟ್ಟಿಕೊಂಡ್ರೆ ಅವರಿಗೆ 1,37,500 ರೂಪಾಯಿದಂಗೆ ನಾವು ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ. ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರಿಗೆ 2,70,000 ಕೊಡ್ಲಿಕ್ಕೆ ಅವಕಾಶ ಇದೆ. ಹಾಗೆ 1 ಎಕರೆ ರೇಷ್ಮೆ ಮಾಡಿಕೊಂಡಿದ್ದು 20 ಅಡಿ ಮತ್ತೆ 30 ಅಡಿ ರೇಷ್ಮೆ ಹುಳು ಸಾಕಾಣಿಕೆ ಮನೆನ ಕಟ್ಟಿಕೊಂಡಿದ್ದಲ್ಲಿ ಇತರೆ ರೈತರಿಗೆ 1,10,400 ರೂಪಾಯಿ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ. ಹಾಗೆ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರಿಗೆ 1,80,000 ರೂಪಾಯಿಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಈಗ ಹುಳು ಸಾಕಾಣಿಕೆ ಮನೆ ಕಟ್ಟಿಕೊಳ್ಳಿಕ್ಕೆ ಸಾಕಷ್ಟು ಜನರಿಗೆ ಆರ್ಥಿಕವಾಗಿ ಸಬಲರ ಆಗದೇ ಇದ್ದುದರಿಂದ ಅವರಿಗೆ ಕಷ್ಟ ಇದ್ದಾಗೆ ಅವರು ಒಂದು ಶೆಡ್ ಅನ್ನ ಕಟ್ಟಿಕೊಳ್ಳಿಕ್ಕೆ ಅವಕಾಶ ಇದೆ. ಆ ಶೆಡ್ ಅನ್ನ ಕಟ್ಟಿಕೊಂಡಾಗಲೂ ಸಹ ಇತರೆ ರೈತರಿಗೆ 21,000 ರೂಪಾಯಿ ಸಹಾಯಧನ ಕೊಡ್ತೀವಿ. ಹಾಗೆ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರಿಗೆ 27,000 ರೂಪಾಯಿನ ಕೊಡ್ಲಿಕ್ಕೆ ಅವಕಾಶ ಇದೆ. ಇವೆಲ್ಲ ಕೆಲವೊಂದು ನಮ್ಮ ಇಲಾಖಾ ಕಾರ್ಯಕ್ರಮಗಳು ಸಹ ನಮ್ಮ ರೇಷ್ಮೆ ಬೆಳೆಗಾರರಿಗೆ ವರದಾನವಾಗಿದೆ. ಅದರಿಂದ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರೈತ ಬಾಂಧವರು ಇದನ್ನು ಸದುಪಯೋಗ ಮಾಡಿಸಿಕೊಂಡಿದ್ದಾರೆ. ಈಗಾಗಲೇ ಕಟ್ಟಿರುವಂತ ಎಲ್ಲಾ ರೇಷ್ಮೆ ಹುಳು ಸಾಕಾಣಿಕೆ ಮನೆಗೂ ನಾವು ಈಗಾಗಲೇ ಸಹಾಯಧನ ನೀಡಿದ್ದೇವೆ. ಇನ್ನು ಮುಂದಿನ ವರ್ಷ ಬಹಳಷ್ಟು ಜನ ರೇಷ್ಮೆ ಮಾಡುವವರಿದ್ದು ಹುಳು ಸಾಕಾಣಿಕೆ ಮನೆ ಕಟ್ಕೊಂಡವರು ಇದ್ದು ಸಹ ಅವರಿಗೂ ನಮ್ಮ ಇಲಾಖೆಯಿಂದ ಸಾಕಷ್ಟು ಬೇಡಿಕೆ ಇದೆ. ನಾವು ಡೆಫಿನೆಟ್ಲಿ ಅವರಿಗೆ ಸಹಾಯಕ್ಕೆ ನಿಲ್ತೀವಿ ಅಂತ ಹೇಳಿ ನಾನು ಇಲಾಖೆ ಪರವಾಗಿ ನಮ್ಮ ತಾಂತ್ರಿಕ ಸೇವಾ ಕೇಂದ್ರದ ಪರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಮತ್ತೆ ಇವುಗಳ ಜೊತೆಗೆ ಈ ರೇಷ್ಮೆ ನಾಟಿ ಮಾಡಲಿಕ್ಕೆ ಮತ್ತೆ ಚಾಕಿ ಹುಳುಗಳಿಗೆ ಮತ್ತೆ ಈ ಡ್ರಿಪ್ ಮಾಡಿಸ್ಕೊಂಡ್ಲಿಕ್ಕೆ ಈ ಚಂದ್ರಿಕೆಗೆ ಎಲ್ಲ ಸಾಕಷ್ಟು ಸಹಾಯಧನ ಸಿಗುತ್ತೆ ಅಂತ ರೈತರು ಹೇಳ್ತಾ ಇರ್ತಾರೆ, ಇದು ನಿಜ ಸರ್? ಹೌದು ಸರ್, ಈಗಾಗಲೇ ನಾನು ಕಾರ್ಯಕ್ರಮಗಳನ್ನು ಹೇಳಿದೆ. 20 ನೇರಳೆ ನಾಟಿಗೆ ನಾವು ಎಕರೆಗೆ ಎಷ್ಟು ಕೊಡ್ತಾ ಇದೀವಿ ಅಂತ ಹೇಳಿ, ಹನಿ ನೀರಾವರಿಗೆ ಎಷ್ಟು ಕೊಡ್ತಾ ಇದೀವಿ ಅಂತ ಹೇಳಿದ್ವಿ, ಸಲಕರಣೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಕೊಡ್ತಾ ಇದೀವಿ, ಹುಳು ಸಾಕಾಣಿಕೆ ಮನೆ ಮಾಡಿಕೊಳ್ಳಿಕ್ಕೆ ಮಾಡಿಕೊಂಡಂತ ರೈತರಿಗೆ ನಾವು ಸಹಾಯಧನ ಕೊಡೋದ್ರ ಬಗ್ಗೆ ಈಗಾಗಲೇ ಹೇಳಿದೆ. ಅದೇ ರೀತಿ ಈ ಭಾಗದಲ್ಲಿ ಈ CRC ಅಂತ ಖಾಸಗಿ ಚಾಕಿ ಸಾಕಾಣಿಕೆ ಕೇಂದ್ರಗಳು ಇಲ್ಲಿ ಇದಾವೆ ಸರ್. ಸುಮಾರು ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ 4 ಖಾಸಗಿ ಚಾಕಿ ಸಾಕಾಣಿಕೆ ಕೇಂದ್ರಗಳಿದ್ದು ಅದರಲ್ಲಿ ಈಗ ಮೊಟ್ಟೆನ ತಗೊಂಡು ಬಂದ್ಬಿಟ್ಟು ಅವರು ಇಲ್ಲಿ ಚಾಕಿ ಕಟ್ಟಿ 2ನೇ ಹಂತದ ಹುಳುಗಳನ್ನ ನಮ್ಮ ರೈತರಿಗೆ ನೇರವಾಗಿ ಕೊಡ್ತಾ ಇರೋದ್ರಿಂದ ನಮ್ಮ ರೈತರು ಏನು ಮೊದಲು ಮೊಟ್ಟೆ ತಗೊಂಡು ಬಂದು ಚಾಕಿ ಕಟ್ಕೊಂಡು ಅದರಲ್ಲಿ ಸಫಲತೆ ಹೊಂದದೇನೆ ಕೆಲವೊಂದು ಬೆಳೆನ ನಾಶ ಮಾಡಿಕೊಂಡಂತ ಉದಾಹರಣೆನೂ ಇದಾವೆ. ಈಗಾಗಲೇ CRCನವರು ಚಾಕಿ ಸಾಕಾಣಿಕೆ ಕೇಂದ್ರದವರು ಈ ಕೆಲಸ ಮಾಡ್ತಾ ಇರೋದ್ರಿಂದ 2ನೇ ಹಂತದ ಸದೃಢ ಮತ್ತೆ ಆರೋಗ್ಯವಂತ ಹುಳುಗಳು ನಮ್ಮ ರೈತರಿಗೆ ವಿತರಣೆ ಆಗೋದ್ರಿಂದ ಅವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗೂಡನ್ನು ಬೆಳೀಲಿಕ್ಕೆ ಅವಕಾಶ ಒದಗಿರೋದ್ರ ಜೊತೆಗೆ ಅವರಿಗೆ ಕೆಲಸನೂ ತುಂಬಾ ಕಡಿಮೆ ಆಗಿದೆ ಸರ್. ಯಾಕೆಂದ್ರೆ ಸುಮಾರು 15-18 ದಿನಕ್ಕೆ ಹುಳುಗಳು ಹಣ್ಣಾಗೋಗುತ್ತೆ, ನಂತರ 7ನೇ ದಿನಕ್ಕೆ ಅವರು ಮಾರ್ಕೆಟ್ ಮಾಡ್ತಾರೆ. ಆ ರೀತಿ ಇರೋದ್ರಿಂದ ಈಗ 100 ಮಟ್ಟೆಗೆ 100 ಕೆಜಿ ಅಥವಾ 90 ಕೆಜಿ 85 ಕೆಜಿ ಗೂಡನ್ನ ಬೆಳ್ಕೊಂಡು ನಮ್ಮ ರೈತರು ಆರ್ಥಿಕವಾಗಿ ಪ್ರತಿಫಲನ ತಗೊಂಡಿದ್ದಾರೆ ಸರ್. ಇವತ್ತು ಏನು ಖಾಸಗಿ ಚಾಕಿ ಸಾಕಾಣಿಕೆ ಕೇಂದ್ರಗಳು ನಮ್ಮ ಭಾಗದಲ್ಲಿ ಬಂದಿರೋದ್ರಿಂದ ನಮ್ಮ ರೈತ ಬಾಂಧವರಿಗೆ ಉತ್ತಮ ಮಟ್ಟದ ಹುಳುಗಳು ಸಿಗೋದ್ರ ಜೊತೆಗೆ ಉತ್ತಮ ಗುಣಮಟ್ಟದ ಗೂಡುಗಳನ್ನು ಬೆಳೆಯೋದ್ರ ಜೊತೆಗೆ ಉತ್ತಮ ಗುಣಮಟ್ಟದ ಧಾರಣೆನೂ ಸಹ ಮಾರ್ಕೆಟ್ ಅಲ್ಲಿ ಇರೋದ್ರಿಂದ ಆರ್ಥಿಕವಾಗಿ ತುಂಬಾ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ ಸರ್. ಈಗ ಉತ್ತಮ ಗುಣಮಟ್ಟದ ಗೂಡು ಬೆಳೆದ್ರೆ ಅಂತ ಹೇಳಿದ್ರೆ ಸರ್, ಈ ಗೂಡು ಬೆಳೆದಂತ ರೈತರಿಗೆ ಏನಾದ್ರೂ ಕೆಜಿಗೆ ಇಷ್ಟೇ ಅಂತ ಸಹಾಯಧನ ಕೂಡ ಸಾಧ್ಯತೆ ಏನಾದ್ರೂ ಇದೆಯಾ ಸರ್? ಕೆಜಿಗೆ ಇಂತಿಷ್ಟು ಅಂತ ನಮ್ಮಲ್ಲಿ ಕೊಡ್ಲಿಕ್ಕೆ ಅವಕಾಶ ಇತ್ತು. ಈ ಹಿಂದೆ ಯಾವಾಗ ನಾವು ಕೊಟ್ಟಿದೀವಿ ಅಂತ ಹೇಳಿದ್ರೆ ಈ ಹಿಂದಿನ ಧಾರಣೆಗಳು ತುಂಬಾ ಕಡಿಮೆ ಆದಾಗ, ರೈತ ಆರ್ಥಿಕವಾಗಿ ಕಷ್ಟದಲ್ಲಿದ್ದಾಗ, ಅಂದ್ರೆ 150 ರೂಪಾಯಿ 200 ರೂಪಾಯಿ 250 ರೂಪಾಯಿ ಒಂದು ಕೆಜಿ ಗೂಡಿಗೆ ಕೊಟ್ಟಾಗ, ನಾವು ನಮ್ಮ ಸರ್ಕಾರದಿಂದ ದ್ವಿತಳಿ ಗೂಡಿಗೆ 50 ರೂಪಾಯಿದಂಗೆ, ಮಿಶ್ರ ತಳಿ ಗೂಡಿಗೆ 30 ರೂಪಾಯಿದಂಗೆ ಕೊಟ್ಟ ನಿದರ್ಶನಗಳಿದ್ದಾವೆ. ಆದರೆ ಇತ್ತೀಚಿನ 3 ವರ್ಷಗಳಿಂದ ನಮ್ಮ ರೈತರಿಗೆ ಈಗ ಸಿಗ್ತಾ ಇರೋ ಒಂದು CB ರೇಟು ಸಹ ಮಿಶ್ರ ತಳಿ ಗೂಡಿಗೂ ಸಹ 350-450 ರೂಪಾಯಿದವರೆಗೂ ಸಿಗ್ತಾ ಇದೆ. ಹಾಗೆ ಒಂದು ಬಿಳಿ ಗೂಡು ದ್ವಿತಳಿ ಗೂಡಿಗೂ ಸಹ 500-700 ರೂಪಾಯಿದವರೆಗೂ ಧಾರಣೆ ಹೊಂದಿರೋದ್ರಿಂದ ಆ ಒಂದು ಕಾರ್ಯಕ್ರಮವನ್ನು ನಾವು ಇತ್ತೀಚೆಗೆ ಮಾಡ್ತಾ ಇಲ್ಲ ಸರ್. ಈಗಲೂ ನಮ್ಮ ರೈತರು ಈ ಟೊಮೆಟೊ ಬೆಳೆಯೋದು, ಅದು 10 ರೂಪಾಯಿಗೆ 2 ಕೆಜಿ ಆಗೋದು, ಈರುಳ್ಳಿ ಬೆಳೆಯೋದು ಈಗ 400 ರೂಪಾಯಿ ಕ್ವಿಂಟಲ್, 600 ರೂಪಾಯಿ ಕ್ವಿಂಟಲ್, ಈ ತರ ಎಲ್ಲ ಅಲ್ಪಾವಧಿ ಬೆಳೆಗಳು ಬೆಳೆದ್ಬಿಟ್ಟು ಸಾಕಷ್ಟು ಸಾರಿ ನಷ್ಟ ಅನುಭವಿಸ್ತಾ ಇದಾರೆ. ಅಂತದ್ರಲ್ಲಿ ಇನ್ನೂ ಹೆಚ್ಚಿನ ರೈತರು ಈ ಕಡೆ ಆಸಕ್ತಿ ತೋರಿಸಬೇಕು ಮತ್ತೆ ಹೆಚ್ಚು ಲಾಭದಾಯಕವಾಗಿ ಬೆಳಿಬೇಕು ಅಂತಂದ್ರೆ ನೀವು ಅವ್ರಿಗೆ ಒಂದು ಸ್ಫೂರ್ತಿ ತುಂಬಲಿಕ್ಕೆ ಅಥವಾ ಅವ್ರ ಮನವೊಲಿಸಲಿಕ್ಕೆ ಏನೇನು ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀರಾ ಸರ್? ನಾವು ಈಗಾಗಲೇ ಕ್ಷೇತ್ರ ಮಟ್ಟದಲ್ಲಿ ರೇಷ್ಮೆ ಬೆಳೆ ಕ್ಷೇತ್ರೋತ್ಸವ ಅಂತಾನು ನಾವು ವರ್ಷದಲ್ಲಿ ಆಯಾ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಯಾ ಒಂದು ಹಳ್ಳಿಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ನಂತರ ರೈತರಿಂದ ರೈತರಿಗೆ ತರಬೇತಿ ಅಂತ ಹೇಳ್ಬಿಟ್ಟು ಕೆಲವು ನಮ್ಮ ಕೇಂದ್ರ ರೇಷ್ಮೆ ಮಂಡಳಿ ಹಾಗೂ ನಮ್ಮ ರಾಜ್ಯ ರೇಷ್ಮೆ ಸಂಶೋಧನಾ ಕೇಂದ್ರದಿಂದ ವಿಜ್ಞಾನಿಗಳನ್ನ ಕರೆಸಿಬಿಟ್ಟು ಅವರಿಗೆ ನಾವು ತರಬೇತಿನೂ ಸಹ ಕೊಡ್ತಾ ಇದ್ದೀವಿ ಸರ್. ಅದರ ನಂತರ ನಮ್ಮ ತಾಲೂಕು ಪಂಚಾಯತಿ ಕಾರ್ಯಕ್ರಮಗಳಲ್ಲಿ ಅಥವಾ ಜಿಲ್ಲಾ ಪಂಚಾಯತಿ ಕಾರ್ಯಕ್ರಮಗಳಲ್ಲಿ ನಮ್ಮ ರೈತರನ್ನ ಒಂದು ಬಸ್ಸಿನ ರೈತರು ಅಂದ್ರೆ ಸುಮಾರು ಒಂದು ತಾಲೂಕಿನಿಂದ 50 ಜನ ರೈತರನ್ನ ಬೇರೆ ಭಾಗಕ್ಕೆ ಹೋಗ್ಬಿಟ್ಟು ಮಾದರಿ ರೈತರ ಪರಿಚಯ ಮಾಡಿಬಿಟ್ಟು ಅವರ ತೋಟದಲ್ಲಿ ಯಾವ ರೀತಿ ಬೆಳೆನ ತೆಗಿತಾ ಇದ್ದಾರೆ, ನಮ್ಮಲ್ಲಿ ಯಾವ ತರ ಇದು ಮಾಡ್ತಾ ಇದೀವಿ, ಅದು ಒಂದು ಕಾರ್ಯಕ್ರಮ 2-3 ದಿನ ನಾವು ಹಮ್ಮಿಕೊಳ್ತಾ ಇದೀವಿ ಸರ್. ಜೊತೆಗೆ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯವರು ಸಾಕಷ್ಟು ಕೆಲವೊಂದು ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ಹಮ್ಮಿಕೊಂಡು ಈ ರೇಷ್ಮೆ ಬೆಳೆಗೆ ಉತ್ತೇಜನ ನೀಡುವಂತ ಕಾರ್ಯಕ್ರಮ ನಿರ್ವಹಿಸ್ತಾ ಇದೀವಿ. ಹಾಗೆ ಹೊಸ ಬೆಳೆಗಾರರಾದಂತ ನಾವು ರೇಷ್ಮೆ ಮಾಡಬೇಕು ಅಂತ ಬಂದಲ್ಲಿ ನಮ್ಮ ಇಲ್ಲಿ ಹತ್ತಿರದಲ್ಲಿರುವಂತ ತೋಳುಣಸೆ ರೇಷ್ಮೆ ತರಬೇತಿ ಕೇಂದ್ರದಲ್ಲಿ 5 ದಿನಗಳ ತರಬೇತಿನೂ ಸಹ ನಮ್ಮ ಹೊಸ ರೈತ ಬಾಂಧವರಿಗೆ ನಾವು ನೀಡ್ತಾ ಇದ್ದೀವಿ. ಅಲ್ಲಿ ಉಚಿತವಾಗಿ ಊಟ ಹಾಸಿಗೆ ವಸತಿ ಎಲ್ಲಾನು ಕೊಡ್ತಾರೆ. ಜೊತೆಗೆ ಅವರು ಇಲ್ಲಿಂದ ಹೋಗಿ ವಾಪಸ್ ಬಂದಿದ್ದ ಬಸ್ ಚಾರ್ಜ್ ಅನ್ನು ಸಹ ನಾವು ನಮ್ಮ ಇಲಾಖೆಯಿಂದ ನಾವು ನೀಡ್ತಾ ಇದ್ದೀವಿ. ಇಷ್ಟೆಲ್ಲ ಕಾರ್ಯಕ್ರಮಗಳು ಇರೋದ್ರಿಂದ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಈಗಾಗಲೇ ಬಹಳಷ್ಟು ಆಸಕ್ತಿ ಬಂದಿದೆ. ಅವ್ರಿಗೆ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ನೀರಿನ ಒಂದು ಸಮಸ್ಯೆ ಇರೋದ್ರಿಂದ ನೀರಿದೆ ಅಂತ ಹೇಳಿದ್ರೆ ಇವತ್ತು ನಾವೇನು ಈಗ ಹೇಳಿದ್ವಲ್ಲ 361 ಹೆಕ್ಟೇರ್ ಅಲ್ಲ, ಇವತ್ತು ಚಳ್ಳಕೆರೆ ತಾಲೂಕಿನಲ್ಲಿ 1,000 ಹೆಕ್ಟೇರ್ಗಿಂತ ಜಾಸ್ತಿ ರೈತರು ಮಾಡ್ಲಿಕ್ಕೆ ಆಸಕ್ತಿನೂ ಹೊಂದಿದ್ದಾರೆ. ಈಗಾಗಲೇ ಹೋದ ವರ್ಷದಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಬೋರ್ನಲ್ಲಿ ನೀರಿರೋದ್ರಿಂದ ಈ ವರ್ಷದಲ್ಲಿ ಸಾಕಷ್ಟು ರೈತರು ಮುಂದೆ ಬರ್ತಾ ಇದ್ದಾರೆ, ನಮ್ಮಿಂದ ತಾಂತ್ರಿಕ ಮಾಹಿತಿ ತಗೋತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವೊಂದು ಬುಕ್ಲೆಟ್ ಕಾರ್ಯಕ್ರಮ ಮಾಡಿದ್ದೀವಿ, ರೇಷ್ಮೆ ಕೃಷಿಯ ನೂತನ ತಾಂತ್ರಿಕತೆಗಳು, ರೇಷ್ಮೆ ಕೃಷಿ ಮಾಡೋಣ ಸ್ವಾವಲಂಬನೆಯತ್ತ ಸಾಗೋಣ ಅಂತ ಒಂದು ನಮ್ಮ ಜಿಲ್ಲಾ ಪಂಚಾಯತಿ ಯೋಜನೆಯಲ್ಲಿ ಒಂದು ಬುಕ್ಲೆಟ್ ಮಾಡಿದೀವಿ ಸರ್. ಇದರಲ್ಲಿ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ ಇದರಲ್ಲಿ ನಾವು ಮಾಡಿದೀವಿ. ಜೊತೆಗೆ ಈಗ ಹೊಸದಾಗಿ ರೇಷ್ಮೆ ಮಾಡುವಂತ ರೈತನಿಗೆ ಈಗಾಗಲೇ ಉತ್ತಮವಾದ ಒಂದು ರೀತಿಯಲ್ಲಿ ನಮ್ಮಲ್ಲಿ ಬೆಳೆಯುವಂತ ರೈತರ ಮನೆಗೆ ಕರೆದುಕೊಂಡು ಹೋಗ್ಬಿಟ್ಟು ಅಲ್ಲಿನ ಸಾಧಕ ಬಾಧಕಗಳನ್ನ ಒಂದು ಪಾರದರ್ಶಕತೆಯಿಂದ ಅಲ್ಲಿ ನೋಡಿದಾಗ ಏನಾಗುತ್ತೆ, ಅವನಿಗೆ ನಾನು ಮಾಡಿದ್ರೆ ಹೇಗಿರುತ್ತೆ, ಹುಳ ಅಂದ್ರೇನು, ಕಡ್ಡಿ ಅಂದ್ರೇನು, ಈ ತರದಲ್ಲಿ ಅವನಿಗೆ ಒಂದು ಬಹಳಷ್ಟು ಮಾಹಿತಿನ ಸಹ ನಾವು ರೈತರಿಂದಾನು ನಾವು ಪಡೆದು ಅವನಿಗೆ ಇದು ಮಾಡ್ತಾ ಇದೀವಿ. ನಮ್ಮ ತಾಂತ್ರಿಕ ಸಿಬ್ಬಂದಿನೂ ಸಹ ರೈತರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅವ್ರು ಇವತ್ತು ಹೊಸದಾಗಿ ನಾವು ರೇಷ್ಮೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ಹೊಲದಲ್ಲಿ ನಿಂತುಬಿಟ್ಟು ಇವತ್ತು 4 ಅಡಿ 4 ಅಡಿಗೆ ಒಂದೊಂದು ಗಿಡಗಳನ್ನು ಹಚ್ಚುವಂತ ಕಾರ್ಯಕ್ರಮ, 6 ಅಡಿ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 3 ಅಡಿ ಅಥವಾ ಮರಗಡ್ಡಿ ಪದ್ಧತಿ ಆದ್ರೆ 10 ಅಡಿ 10 ಅಡಿ ಅಥವಾ 8 ಅಡಿ 8 ಅಡಿಗೆ, ಇವನ್ನೆಲ್ಲ ನಾವು ತಾಂತ್ರಿಕವಾಗಿ ಮಾಹಿತಿನ ನೀಡೋದ್ರ ಜೊತೆಗೆ ನಮ್ಮ ರೈತರಿಗೆ ಉತ್ತೇಜಿಸುವ ಸಲುವಾಗಿ ನಮ್ಮ ವಲಯಾಧಿಕಾರಿಗಳು ಈಗಾಗಲೇ ಆ ಕೆಲಸ ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳ ಕೊರತೆ ಇದ್ರೂ ಸಹ ನಾವು ಆದಷ್ಟು ನಮ್ಮ ಎಲ್ಲಾ ರೇಷ್ಮೆ ಬೆಳೆಗಾರರನ್ನು ನಾವು ತಿಂಗಳಲ್ಲಿ ಮೂರು ನಾಲ್ಕು ಸರಿ ನಾವು ಭೇಟಿ ಮಾಡಿಬಿಟ್ಟು ತಾಂತ್ರಿಕ ಮಾಹಿತಿ ನೂತನ ತಾಂತ್ರಿಕತೆಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದೀವಿ ಸರ್. ನೀವು ರೇಷ್ಮೆ ಬೆಳೆಯೋಣ ಸ್ವಾವಲಂಬಿಗಳಾಗೋಣ ಅಂತ ಹೇಳಿದ್ರಿ ಸರ್. ಈಗ ಸಾಕಷ್ಟು ಜನ ರೈತರು ಅಲ್ಪಾವಧಿ ಬೆಳೆಗಳನ್ನ ಬೆಳೆದ್ಬಿಟ್ಟು ಸಾಕಷ್ಟು ಕೈ ಸುಟ್ಕೊಳ್ತಾರೆ. ನಿಮ್ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಲ್ಲೂ ಸಾಕಷ್ಟು ಸರಿ ನಷ್ಟವನ್ನು ಅನುಭವಿಸ್ತಾರೆ. ಅಂತ ರೈತರು ಈಗ ಕೊನೆ ಪಕ್ಷ ತಮ್ಮ ಒಂದು 10 ಎಕರೆ ಜಮೀನಿದ್ರೆ ಒಂದು 1 ಎಕರೆ ಅಥವಾ 2 ಎಕರೆ ಈ ಹಿಪ್ಪುನೇರಳೆ ಕೃಷಿಯನ್ನು ಮಾಡಿ ಹೆಚ್ಚು ಸ್ವಾವಲಂಬಿಗಳಾಗಬಹುದು ಅಂತ ಹೇಳ್ತೀರಾ ಸರ್? ಹೌದು ಸರ್, ಅದರಲ್ಲಿ ಅನುಮಾನನೇ ಇಲ್ಲ. ಒಬ್ಬ ರೈತನಿಗೆ ಇವತ್ತು ಒಂದು 5 ಎಕರೆ ಅಥವಾ 6 ಎಕರೆ ಇದ್ದಾಗೆ ಅವನೇನ್ ಮಾಡ್ತಾನೆ, ಹೋಮ ಗ್ರೆನೇಟ್ ಅನ್ನು ಹಾಕ್ತಾನೆ. ಒಂದು ಸಾರಿ ಬಂದ್ರೆ ಲಕ್ಷ ಬರುತ್ತೆ, ಇಲ್ಲ ಅಂದ್ರೆ ಅದು ಕಂಪ್ಲೀಟ್ ಕ್ರಾಪೆ ಹಾಳಾದಂತ ನಿದರ್ಶನಗಳಿದ್ದಾವೆ. ಈಗಾಗಲೇ ನಮ್ಮ ಭಾಗದಲ್ಲಿ ಕೆಲವರು ಚೌಳಕೆರೆ ಅಥವಾ ನಾಯಕನಟ್ಟಿ ಈ 5 ಎಕರೆ 4 ಎಕರೆ 8 ಎಕರೆ ಅಥವಾ ಇಲ್ಲಿ ಜಾಜೂರ್ ಗ್ರಾಮದಲ್ಲಿ ಅಥವಾ ಇಲ್ಲಿ ನಮ್ಮ ಹರವಿಗೊಂಡನಹಳ್ಳಿ ಬಹಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ರೇಷ್ಮೆ ಮಾಡಬೇಕು ಅಂತ ಬಂದಿದ್ದಾರೆ. ಈಗಾಗಲೇ ಈರುಳ್ಳಿನೂ ಬೆಳೆದಿದ್ದಾರೆ. ಈರುಳ್ಳಿ ಬೆಳೆದ್ಬಿಟ್ಟು ಕೆಲವೊಂದು ಸಾರಿ ಒಂದೊಂದು ಲಾಭ ತಗೊಂಡಿದ್ದಾರೆ, ಅದು ಒಂದು ವರ್ಷಕ್ಕೆ 1 ಅಥವಾ 2 ಬೆಳೆ. ಇದು ನಮ್ಮ ರೇಷ್ಮೆ ಆ ರೀತಿ ಅಲ್ಲ, 4-5 ಬೆಳೆ ಸಾಮಾನ್ಯವಾಗಿ ಬರುತ್ತೆ. ಬ್ಯಾಚ್ ಮಾಡಿಕೊಂಡಲ್ಲಿ 10-12 ಬೆಳೆನೂ ಅವನು ತಿಂಗಳಿಗೆ ಒಂದೊಂದು ಬೆಳೆನೂ ಸಹ ತೆಗಿಲಿಕ್ಕೆ ಅವಕಾಶ ಇದೆ. ಅವನ ಆಲೋಚನಾ ಲಹರಿ ಅವನ ಆಸಕ್ತಿ ಮೇಲೂ ಸಹ ಈ ರೇಷ್ಮೆ ಬೆಳೆ ನಿಂತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ರೇಷ್ಮೆ ಅನ್ನೋದೇನಿದೆಯಲ್ಲ, ನಾವು ಕೈ ಮುಟ್ಟಿ ಮಾಡಿದರೆ ಲಾಭ. ತಮಾನೆಗೆ ನಾನು ನಮ್ಮ ರೈತ ಬಾಂಧವರಿಗೆ ಹೇಳ್ತೀನಿ, ಸರ್ ನಾನು 1-2 ಎಕರೆ ರೇಷ್ಮೆ ಮಾಡಬೇಕು. ಸರ್ ಹೆಂಗೆ ಸರ್? ಫಸ್ಟ್ ನೀವು ಗಂಡ ಹೆಂಡತಿ ಕೈ ಮುಟ್ಟಿ ಕೆಲಸ ಮಾಡ್ತೀರಾ? ಇದನ್ನ ಕೇಳ್ಬಿಟ್ಟು ನೀವು ರೇಷ್ಮೆ ಮಾಡಿ ಅಂತಾನು ಹೇಳ್ತಿರ್ತೀನಿ. ಕೆಲವರು ನಗ್ತಾರೆ ನಮ್ಮ ರೈತರು, ಯಾಕೆಂದ್ರೆ ಇದನ್ನ ಅಷ್ಟೇ ಸೂಕ್ಷ್ಮತೆ ಇದೆ. ಆದಾಯ ಬರುತ್ತೆ ಅಂದ ತಕ್ಷಣ ಬಹಳ ಈಸಿ ಅಂತಲ್ಲ, ಅದರ ಹಿಂದೆ ಕಷ್ಟ ನಷ್ಟಗಳು ಇರ್ತವೆ. ಆ ಸೂಕ್ಷ್ಮತೆ ಅರಿತುಕೊಂಡು ನಮ್ಮ ವಿಶ್ವಾಸದಿಂದ ನಾವು ಕೆಲಸ ಮಾಡಿದ್ದೇ ಆದಲ್ಲಿ ಡೆಫಿನೆಟ್ಲಿ ಇದರಲ್ಲಿ ನಾವು ಸ್ವಾವಲಂಬಿಗಳು ಆಗ್ಲಿಕ್ಕೆ ಅವಕಾಶ ಇದೆ. ಬೇರೆ ಬೆಳೆಗಿಂತ ಯಾಕೆ ಇದನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಬೇರೆ ಬೆಳೆ ವರ್ಷಕ್ಕೆ 1 ಅಥವಾ 2 ಬೆಳೆ, ಈ ವರ್ಷದಲ್ಲಿ ನಾವು ಹಿಪ್ಪು ನೇರಳೆ ನಾಟಿನ ಮಾಡಿದೀವಿ ಅಂದ್ರೆ ಸುಮಾರು 10-15 ವರ್ಷ ಮತ್ತೆ ನಾವು ನಾಟಿ ಮಾಡುವಂತ ಪ್ರಮೇಯನೇ ಇಲ್ಲ. ಬೀಜ ತರಬೇಕು ನಾಟಿ ಮಾಡಬೇಕು ಪ್ರಶ್ನೆನೇ ಇಲ್ಲ. ಇದು ಕಟ್ ಮಾಡ್ದಂಗೆ ನಮ್ಮ ರೇಷ್ಮೆ ಗಿಡ ಎಷ್ಟು ಬೇಗ ಬೆಳೆಯುತ್ತೆ, ಹಾಗೆ ನಮ್ಮ ರೇಷ್ಮೆ ಹುಳ ಅದಕ್ಕೆ ಲೈಫ್ ಸೈಕಲ್ ಅನ್ನೋದು 60-65 ದಿನ ಇದೆ. ನಮ್ಮಲ್ಲಿ ನಾವು 15 ದಿನ ಅಷ್ಟೇನೆ. ಇದು ಫಾಸ್ಟೆಸ್ಟ್ ಗ್ರೋಯಿಂಗ್ ಅನಿಮಲ್, ಈ ನಮ್ಮ ಗಿಡ ಫಾಸ್ಟೆಸ್ಟ್ ಗ್ರೋಯಿಂಗ್ ಪ್ಲಾಂಟ್ಸ್. ನಿರ್ವಹಣೆ ಚೆನ್ನಾಗಿರ್ಬೇಕು. ನಮ್ಮಲ್ಲಿ ಈಗ ಮಾಡ್ತಾ ಇರುವಂತ ನಮ್ಮ ರೈತ ಬಾಂಧವರಿಗೆ ನಮ್ಮ ಕೆಲವೊಂದು ರಾಜ್ಯ ಸರ್ಕಾರದ್ದು ಅಥವಾ ಜಿಲ್ಲಾ ಪಂಚಾಯತಿ ಯೋಜನೆಗಳ ಅಡಿಯಲ್ಲಿ ನಾವು ಸೋಂಕು ನಿವಾರಕಗಳನ್ನು ಖರೀದಿ ಮಾಡಿ ನಮ್ಮ ರೈತರಿಗೆ ಉಚಿತವಾಗಿ ಸರ್ ನಾವು ನೀಡ್ತಾ ಇದ್ದೀವಿ. ಅದರ ಜೊತೆಗೆ ಇನ್ಸ್ಪೆಕ್ಷನ್ ಮಾಡಿದಾಗ ಅವ್ರು ಯಾವ ತರ ಸೋಂಕು ನಿವಾರಕಗಳನ್ನ ಯೂಸ್ ಮಾಡಬೇಕು, ಅದರಿಂದ ಯಾವ ರೀತಿ ನಾವು ಸೋಂಕು ನಿವಾರಣೆ ಮಾಡಿಬಿಟ್ಟು ಸ್ವಚ್ಛವಾಗಿ ಇಟ್ಕೋಬೇಕು, ಆ ಸ್ವಚ್ಛತೆ ಇದ್ದಲ್ಲಿ ಡೆಫಿನೆಟ್ಲಿ ನಮ್ಮ ರೇಷ್ಮೆ ಬೆಳೆ ಬರಲಿಕ್ಕೆ ಅವಕಾಶ 100% ಇದ್ದೇ ಇರುತ್ತೆ. ರೋಗಾಣು ಇದ್ದರೆ ರೋಗ ಬರುತ್ತೆ. ಹುಳು ಸಾಕಾಣಿಕೆ ಮನೆಯಲ್ಲಿ ರೋಗಾಣು ಇಲ್ಲ ಅಂದ್ರೆ ರೋಗ ಬರಲಿಕ್ಕೆ ಅವಕಾಶನೇ ಇರೋದಿಲ್ಲ. ಆದರೂ ನಮ್ಮಲ್ಲಿ ಸ್ವಚ್ಛತೆಗೆ ಬಹಳಷ್ಟು ರೈತರು ಮುತುವರ್ಜಿ ವಹಿಸ್ತಿದ್ದಾರೆ, ತುಂಬಾ ಚೆನ್ನಾಗೂ ಮಾಡ್ತಾ ಇರೋದ್ರಿಂದ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಲಕ್ಷಗಳನ್ನ ಮೀರ್ತಾ ಇದ್ದಾರೆ ನಮ್ಮ ರೈತ ಬಾಂಧವರು. ಅದನ್ನ ಲಕ್ಷದಲ್ಲಿ ಒಂದು ಸಾರಿ ಮಾರ್ಕೆಟಿಗೆ ಹೋಗಿ ವಾಪಸ್ ಬಂದಾಗೆ ಅವ್ರ ಮುಖದಲ್ಲಿ ಬರುವಂತ ಮಂದಹಾಸ ಏನಿದೆಯಲ್ಲ, ನಿಜವಾಗ್ಲೂ ನಮ್ಮ ರೇಷ್ಮೆ ಮಾಡಿದ್ದಕ್ಕೆ ಅಥವಾ ಅವರು ಆದಾಯ ತಗೊಂಡು ಸಾಮಾಜಿಕವಾಗಿ ಆರ್ಥಿಕವಾಗಿ ಸುಧಾರಣೆ ಆಗಿದ್ದಾರೆ ಅನ್ನೋ ಅದು ನಮ್ಮ ಇಲಾಖೆಗೆ ಬಹಳಷ್ಟು ಹೆಮ್ಮೆ ಕೊಡುವಂತ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಳೆಯಂತ ರೈತರು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ, ಸುಧಾರಣೆ ಆಗಿದೆ ಅಂತ ಹೇಳಿದ್ರಿ ಸರ್. ಈಗ ಮೊದಲಷ್ಟು ನೀವ್ ಹೇಳ್ದಂಗೆ ಕಷ್ಟನೂ ಇಲ್ಲ, ಮೊದಲೆಲ್ಲ ತುಂಬಾ ಕಷ್ಟ ಪಡ್ತಾ ಇದ್ರು ರೇಷ್ಮೆ ಬೆಳಿಲಿಕ್ಕೆ, ಈಗೆಲ್ಲ ತುಂಬಾ ಸುಲಭ ಬಂದಿದೆ ವಿಧಾನಗಳು. ನಾನು ಇವಾಗಲೇನೆ ತಮಗೆ ಹೇಳಿದೆ, ನಮ್ಮಲ್ಲಿ ರೆಂಬೆ ಪದ್ಧತಿ ಸಾಕಾಣಿಕೆ ಅಂತ ಬಂತು. ಮೊದ್ಲೇನಾಗ್ತಾಯ್ತು, ತಟ್ಟೆಗಳಲ್ಲಿ ಇಡುದು, ಬೆಳಗ್ಗೆಯಿಂದ ಸಾಯಂಕಾಲದೊಳಗೆ 4-5 ಸೊಪ್ಪನ್ನ ಕೊಡಬೇಕಾಗಿತ್ತು. ಆ ಸೊಪ್ಪನ್ನ ತಂಪೊತ್ತಿನಲ್ಲೇ ಕೀಳ್ಬೇಕು, ಅದನ್ನ ಕಟ್ ಮಾಡಬೇಕು, ಆ ಬುಟ್ಟಿನ ಇಳಿಸೋದು, ತಟ್ಟೆನ ಹಾಕುದು, ಮತ್ತೆ ನಮ್ಮ ಕೈಯಲ್ಲಿ ಬಹಳಷ್ಟು ಹುಳುಗಳನ್ನ ಮುಟ್ತಾ ಇದ್ವಿ. ಹಾಗಾಗ್ಬಿಟ್ಟು ನಮ್ಮ ಕೈಯಲ್ಲಿರುವ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ವೈರಸ್ ಇರ್ಬೋದು, ಇವುಗಳಿಂದಾನೇ ಸೋಂಕು ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತೀನಿ ನಾನು. ಇವತ್ತೇನಾಗಿದೆ, ರೆಂಬೆ ಹುಳು ಪದ್ಧತಿ ಬಂದಿರೋದ್ರಿಂದ ಎರಡನೇ ಹಂತದ ಹುಳನ ಜ್ವರದಿಂದ ದಾಟಿದ ತಕ್ಷಣ ಮೂರನೇ ಹಂತದ ಹುಳನ ಡೈರೆಕ್ಟ್ ಆಗಿ ನಾವು ರೆಂಬೆ ಪದ್ಧತಿ ಒಳಗೆ ಸ್ಟ್ಯಾಂಡ್ ಅಲ್ಲಿ ಇಡೋದ್ರಿಂದ ನಾವು ಹುಳನ ಮುಟ್ಟೋದು ತುಂಬಾ ಕಡಿಮೆ ಆಗುತ್ತೆ ಒಂದು. ಎರಡನೇದಾಗಿ ನಾವೇನ್ ಎಲೆ ಕಿತ್ಕೊಂಡು ಅದನ್ನ ಶೇಖರಣೆ ಮಾಡಿ ನಾವು ಹುಳಕ್ಕೆ ಕೊಡ್ತಿದ್ವಲ್ಲ, ಇವತ್ತು ರೆಂಬೆ ಕತ್ತರಿಸ್ಬಿಟ್ಟು ಅದ ರೆಂಬೆಗಳನ್ನೇ ನಾವು ಹುಳದ ಮೇಲೆ ಇಡೋದ್ರಿಂದ ನಾವು ಹುಳ ಮುಟ್ಟೋದೇ ಆಗ್ಲಿ ಅಥವಾ ಸೊಪ್ಪು ಬಾಡೋದು ಕಡಿಮೆ ಆಗುತ್ತೆ. ಈಗ ಎಲೆನ ಕತ್ತರಿಸಿ ನಾವು ಹಾಕಿದಾಗೆ ಹೇಗಿರುತ್ತೋ, ರೆಂಬೆನ ತೆಗೆದುಕೊಂಡು ಬಂದ್ಬಿಟ್ಟು ನಮ್ಮ ಹುಳುಗಳಿಗೆ ಕೊಟ್ಟಾಗೆ, ಬೆಳಗ್ಗೆ ನಾವು 8:30-9 ಗಂಟೆಗೆ ನಾವು ಒಂದ್ಸಾರಿ ಸೊಪ್ಪನ್ ಕೊಟ್ರೆ ಅದು ಸಾಯಂಕಾಲ 5 ಗಂಟೆವರೆಗೂ ಬಾಡ್ದೇನೆ ಇರ್ತದೆ. ಆ ಒಂದು ಬಾಡದೆ ಇರುವಂತ ಸೊಪ್ಪು ಅಂತ ಹೇಳಿದಾಗೆ ಡೆಫಿನೆಟ್ಲಿ ನಮ್ಮ ಹುಳುಗಳು ಎಲ್ಲಾ ಸೊಪ್ಪನ್ನು ತಿನ್ಕೊಳ್ಳುತ್ತೆ. 4-5 ಸೊಪ್ಪು ಕೊಡ್ತಾ ಇದ್ವಿ ತಟ್ಟೆ ಬುಟ್ಟಿಗಳಲ್ಲಿ, ಇವತ್ತು ಆ ಪರಿಸ್ಥಿತಿ ಇಲ್ಲ. ಬೆಳಗ್ಗೆ ಒಂದು ಸೊಪ್ಪು, ಸಾಯಂಕಾಲ ಒಂದು ಸೊಪ್ಪು. ಈ ತರ ಆಗಿರೋದ್ರಿಂದ ನಮ್ಮ ರೈತರಿಗೆ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂದ್ರೆ, ಶ್ರಮ ಕಡಿಮೆ ಆಯ್ತು, ಖರ್ಚು ಕಡಿಮೆ ಆಯ್ತು, ಆಳುಗಳ ಸಮಸ್ಯೆ ಇಲ್ಲ. ಇವತ್ತು ಗಂಡ ಹೆಂಡತಿ ಮಾಡ್ತಿದ್ದಾರೆ ಕೆಲಸ ಅಂತ ಹೇಳಿದ್ರೆ 200 ಮಟ್ಟನ ಈಸಿಯಾಗಿ ನಾವು ಮಾಡ್ತಾರೆ. ಏನು ಒಂದು ಗೂಡು ಬಿಡಿಸ್ಬೇಕಾರೆ ಅಥವಾ ಹಣ್ಣುಳು ಬಂದು ಆಯ್ದು ಬಿಟ್ಟು ನಾವು ಚಂದ್ರಿಕೆಗೆ ಬಿಡ್ಲಿ. ಅದರಲ್ಲೂ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ಲಾಸ್ಟಿಕ್ ಚಂದ್ರಿಕೆ ಅಂತ ಬಂದಿರೋದ್ರಿಂದ 10% ಹಣ್ಣುಳ ಆದ ನಂತರ ನಾವೇನು ಆ ಹುಳದ ಮೇಲೆ ಪ್ಲಾಸ್ಟಿಕ್ ಚಂದ್ರಿಕೆಗಳನ್ನು ಇಡೋದ್ರಿಂದ ಅವು ಅವೇನೆ ಹತ್ಕೊಂತವೆ. ಅವನ್ನ ಹತ್ಕೊಂಡು ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಬಿಟ್ಟು ಇಟ್ಬಿಟ್ರೆ ನಮಗೆ ಹಣ್ಣುಳ ಆಯೋದು ಸಹ ಕಡಿಮೆ ಆಗಿದೆ. ಹಾಗಾಗ್ಬಿಟ್ಟು ಖರ್ಚುಗಳು ಕಡಿಮೆ, ಆದಾಯ ಜಾಸ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇರೆ ಬೆಳೆಗಳಿಗೆ ಆದ್ರೆ ಸಾಕಷ್ಟು ರಾಸಾಯನಿಕ ಗೊಬ್ಬರ, ಕಳೆ ತೆಗೆಯೋದು, ಕೂಲಿ ಆಳುಗಳ ಸಮಸ್ಯೆ, ಸಾಕಷ್ಟು ಖರ್ಚು ಬರುತ್ತೆ. ಇದಕ್ಕೇನು ಅಂತ ರಾಸಾಯನಿಕ ಗೊಬ್ಬರ ಕೊಡೋ ಪರಿಸ್ಥಿತಿ ಇಲ್ಲ, ಎಲ್ಲ ಖರ್ಚು ತುಂಬಾ ಕಡಿಮೆ ಇದೆ. ನಾವೇನಿದೆಯಲ್ಲ ಒಂದು ಬೆಳೆ ಬೇಕು ಅಂತ ಹೇಳ್ದಾಗೆ ನಾವು ಕೊಟ್ಟಿಗೆ ಗೊಬ್ಬರನ ಯಥೇಚ್ಛವಾಗಿ ಹಾಕಿ, ಕೆರೆ ಗೋಡನ್ನ ಯಥೇಚ್ಛವಾಗಿ ಬಳಸಿ, ಎರೆಹುಳು ಗೊಬ್ಬರನ ಯಥೇಚ್ಛವಾಗಿ ಬಳಸಿ ಅಂತಾನೆ ನಮ್ಮ ರೈತರಿಗೆ ಹೇಳ್ತಾ ಇರೋದು. ಜೊತೆಗೆ ಟ್ರಂಚಿಂಗ್ ಅಂಡ್ ಮಲ್ಚಿಂಗ್ ಅಂತ ಮಾಡ್ತಿದ್ವಿ. ಒಂದು ಸಾಲಿಂದ ಸಾಲಿಗೆ ಟ್ರಂಚಿಂಗ್ ಅಂಡ್ ಮಲ್ಚಿಂಗ್ ಅಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಸುಮಾರು ನಮ್ಮ ಗಿಡಗಳು 4-5 ಬೆಳೆ ಇದು ಮಾಡೋದ್ರಿಂದ ಆ ಕಡ್ಡಿ ಆ ವೇಸ್ಟ್ ಎಲ್ಲ ಇರುತ್ತೆ. ಅವ್ರು ಏನು ಕಾಲುವೆ ಮಾಡಿಕೊಂಡು ಆ ಕಾಲುವೆ ಒಳಗೆ ನಮ್ದು ವೇಸ್ಟ್ ಏನಿದೆಯಲ್ಲ ಅದನ್ನೇ ಆ ಕಾಲುವೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ರೆ ಅದು ಹ್ಯೂಮಸ್ ಡೆವಲಪ್ ಆಗ್ಬಿಟ್ಟು ನಮ್ಮ ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಆಗ್ತಾ ಇದೆ. ಆ ತರ ಮಾಡೋದ್ರಿಂದ ನಮಗೆ ಗೊಬ್ಬರದ ಒಂದು ಅಂಶ ಜಾಸ್ತಿ ಹಾಕ್ಬೇಕು ಅಂತ ಅನ್ಸೋದಿಲ್ಲ. ಅವಾಗ ಈ ರೀತಿಯಲ್ಲಿ ನಾವು ಸರಿದೂಗಿಸ್ಕೋತೀವಿ. ಆದ್ರೂ ನಮ್ಮಲ್ಲಿ ಏನಿದೆಯಲ್ಲ ಎನ್ ಪಿ ಕೆ ಅನ್ನೋದನ್ನ ನಮಗೆ ಬೇಕೇ ಬೇಕಾಗುತ್ತೆ. ಊಟ ಇದೆ ಅಂದ ತಕ್ಷಣ ಉಪ್ಪಿನಕಾಯಿ ಇಲ್ಲದೆ ಇದ್ರೆ ಊಟ ಹೋಗುದಿಲ್ಲ. ಅದೇ ತರ ನಮ್ಮ ಮಣ್ಣಿಗೆ ಸ್ವಲ್ಪ ಮಟ್ಟಿಗೆ ಎನ್ ಪಿ ಕೆ ನಾವು ಹಾಕ್ತೀವಿ, ಸಾರಜನಕ ರಂಜಕ ಪೊಟ್ಯಾಷನ್ನ ಆ ಭಾಗದಲ್ಲೂ ಹಾಕ್ತಾ ಇದೀವಿ. ಆದ್ರೆ ನಾನು ನಮ್ಮ ರೈತ ಬಾಂಧವರಿಗೆ ಹೇಳೋದು ಏನಪ್ಪ ಅಂದ್ರೆ, ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ, ಗ್ರೀನ್ ಮೆನ್ಯೂರ್ಸ್, ಆಮೇಲೆ ಈ ಟ್ರಂಚಿಂಗ್ ಅಂಡ್ ಮಲ್ಚಿಂಗು, ಎರೆಹುಳು ಗೊಬ್ಬರ ಇವನ್ನೆಲ್ಲ ಬಳಸೋದ್ರಿಂದ ಭೂಮಿ ತಾಕತ್ ಇರುತ್ತೆ, ಫರ್ಟಿಲಿಟಿ ಇರುತ್ತೆ, ನಮ್ಮ ಸೊಪ್ಪು ತುಂಬಾ ಚೆನ್ನಾಗೂ ಬರುತ್ತೆ. ಇವತ್ತು ತೋಟ ಚೆನ್ನಾಗಿದೆ ಅಂದ್ರೆ ಒಂದು ಬೆಳೆ ಮಾಡಲಿಕ್ಕೆ 45% ನನಗೆ ಬೆಳೆ ಇದೆ ಅಂತಾನೆ ಅರ್ಥ. ಇನ್ನು 35% ನಮ್ಮ ಎನ್ವೈರನ್ಮೆಂಟ್, ನಮ್ಮ ಹುಳು ಸಾಕಾಣಿಕೆ ಮನೆ ಸರಿಯಾದ ರೀತಿಯಲ್ಲಿ ಸೋಂಕು ನಿವಾರಣೆ ಮಾಡಿದ್ದೇ ಆದ್ರೆ ನಾವು ಎಡಗೈಯಲ್ಲಿ ಸೊಪ್ಪು ಹಾಕಿಬಿಟ್ಟು ಬಲಗೈಯಲ್ಲಿ ಗೂಡು ತಗೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸಾಕಷ್ಟು ವಿಷಯ ತಿಳಿಸ್ಕೊಡ್ತೀವಿ ಸರ್ ನಮ್ಮ ರೈತ ಬಾಂಧವರಿಗೆ. ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ರೇಷ್ಮೆ ಅನ್ನೋದು ಒಂಥರ ಕಾಮಧೇನು ಇದ್ದಂಗೆ ಸಿಲ್ಕ್ ಅಂಡ್ ಮಿಲ್ಕ್ ಅಂತ ಹೇಳ್ಬಿಟ್ಟು ಇವತ್ತು ಕೋಲಾರ ಡೆವಲಪ್ ಆಗಿರೋದ ಇದರಿಂದ. ಸಿಲ್ಕ್ ಇದೆ ಅಂತ ಹೇಳಿದ್ರೆ ಮಿಲ್ಕ್ ಇರಲೇಬೇಕು. ಇವತ್ತು ನಮ್ಮ ರೈತ ಬಾಂಧವರು 2 ಎಕರೆ ರೇಷ್ಮೆ ಮಾಡ್ತಿದ್ದಾರೆ ಅಂದ್ರೆ 2 ಸಿಂಧಿ ಹಸುಗಳನ್ನು ಕಟ್ಕೊಳ್ಳಿ ಅಂತಾನು ಹೇಳ್ತೀನಿ ನಾನು. ಅದು ಒಂದು ಲಾಭ, ಜೊತೆಗೆ ಇದು ಒಂದು ಲಾಭ. ಈ ತರ ಮಾಡೋದ್ರಿಂದ ಒಂಥರ ಇಂಟರ್ ಕ್ರಾಪಿಂಗ್ ಇದ್ದಂಗೆ. ಈ ಒಂದು ವೇಸ್ಟ್ ಅಂತ ಏನಿದೆಯಲ್ಲ ಎಲೆಗಳು ಲಾಸ್ಟಿಗೆ ಉಳಿದಿರ್ತವೆ, ಆ ಸೊಪ್ಪು ಪ್ರೋಟೀನ್ ಅಂಶ ಇರುತ್ತೆ. ನಮ್ಮ ರೇಷ್ಮೆ ಅಂದ್ರೆ ಪ್ರೋಟೀನ್, ಆ ಎಲೆಗಳಲ್ಲೂ ಸಹ ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ ಅಂಶದ ಎಲೆಗಳನ್ನ ನಮ್ಮ ಸಿಂಧಿ ಹಸುಗಳಿಗಾಗಲಿ ನಮ್ಮ ಹಸುಗಳಿಗೆ ಕೊಟ್ಟಲ್ಲೇ ಆದ್ರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಲಿನ ಉತ್ಪಾದನೆ ಇಂಪ್ರೂವ್ ಆಗಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದಾಗ ನಿಮ್ಮನ್ನು ಸಂಪರ್ಕ ಮಾಡೋದ ಹೆಂಗ್ ಸರ್? ಧಾರಾಳವಾಗಿ ಸಂಪರ್ಕಿಸಿ. ರೇಷ್ಮೆ ಸಹಾಯಕ ನಿರ್ದೇಶಕರ ಕಚೇರಿ ಚಳ್ಳಕೆರೆ ವಿಭಾಗ ಇದ್ರು, ಕೈಲಾಸ್ ಗ್ಯಾಸ್ ಏಜೆನ್ಸಿ, ಜ್ಯೋತಿ ಪ್ರಕಾಶ್ ಹೋಟೆಲ್ ಹಿಂಭಾಗದಲ್ಲಿ ನನ್ನ ಕಚೇರಿ ಇದೆ. ನನ್ನ ಮೊಬೈಲ್ ನಂಬರು 9902021211. ಇನ್ನೊಂದ್ಸಾರಿ ಹೇಳ್ತೀನಿ, 9902021211. ಬಹಳ ಸಂತೋಷ ಸರ್. ಇದುವರೆಗೂ ನಿಮ್ಮ ಈ ರೇಷ್ಮೆ ಇಲಾಖೆಯಿಂದ ನಮ್ಮ ರೈತರಿಗೆ ಸಿಗ್ತಕ್ಕಂತ ಸೌಲಭ್ಯಗಳು ಮತ್ತೆ ಈ ರೇಷ್ಮೆ ಬೆಳೆಯೋದ್ರಿಂದ ರೈತರಿಗೆ ಏನೇನು ಅನುಕೂಲಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ರೈತ ಬಂಧುವರೇ, ಇದುವರೆಗೂ ರೇಷ್ಮೆ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳು ಈ ಕುರಿತು ಚಳ್ಳಕೆರೆ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆ ಕೆಂಚೋಜಿರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042588666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇದೀಗ ರೈತರಿಗೆ ಸಲಹೆ. ಎಲ್ಲಾ ರೈತ ಬಂಧುಗಳಿಗೂ ನಮಸ್ಕಾರ. ನಾನು ಡಾಕ್ಟರ್ ಮುರುಳಿ ಆರ್, ಸಹಾಯಕ ಪ್ರಾಧ್ಯಾಪಕರು, ಸಸ್ಯ ರೋಗಶಾಸ್ತ್ರ, ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ, ಕತ್ತಲಗೆರೆ. ಇಂದಿನ ದಿನ ಅಡಿಕೆಯಲ್ಲಿ ಬರತಕ್ಕಂತ ಅಣಬೆ ರೋಗದ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಸೊ ಈ ಒಂದು ಅಣಬೆ ರೋಗ ಮಣ್ಣು ಜನ್ಯ ಶಿಲೀಂಧ್ರದಿಂದ ಬರುತ್ತದೆ, ಮತ್ತೆ ಏನೇನು ಕಾರಣಗಳಿಂದ ಬರುತ್ತದೆ ಅಂದ್ರೆ, ಮಣ್ಣಿನಲ್ಲಿ ಹುಳಿ ಅಂಶ ಹೆಚ್ಚಿದ್ದಾಗ, ಅಂದ್ರೆ ಮಣ್ಣಿನಲ್ಲಿ ಹುಳಿ ಅಂಶ ಹೆಚ್ಚಿದ್ದಾಗ ಈ ಅಣಬೆ ರೋಗಕ್ಕೆ ಕಾರಣವಾಗತಕ್ಕಂತ ಶಿಲೀಂಧ್ರಗಳ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಸೊ ಆ ಒಂದು ಕಾರಣದಿಂದ ಮಣ್ಣಿನಲ್ಲಿ ಹುಳಿ ಅಂಶ ಜಾಸ್ತಿ ಇದ್ದಾಗ ಅಥವಾ ರಸಸಾರ 6.5 ಕಡಿಮೆ ಇದ್ದಾಗ ಈ ಒಂದು ಅಣಬೆ ರೋಗ ಹೆಚ್ಚಾಗಿ ಬರುತ್ತೆ. ಮತ್ತೆ ಬೇರುಗಳಿಗೆ ಗಾಯಗಳುಂಟಾದಾಗ. ಇನ್ನೊಂದು ಅಭ್ಯಾಸ ಏನಂದ್ರೆ, ಈ ಒಂದು ಅಡಿಕೆ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೇರುಗಳಿಗೆ ಗಾಯಗಳಾದಾಗ ಈ ಗಾಯದ ಮುಖಾಂತರ ಈ ಒಂದು ರೋಗಾಣು ಒಳಗೆ ಬಂದು ರೋಗ ಉಂಟು ಮಾಡುತ್ತೆ. ಜೊತೆಗೆ ನೀರು ಮತ್ತು ಗೊಬ್ಬರಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಾಗ ಅಂತ ಒಂದು ಹಂತದಲ್ಲೂ ಕೂಡ ಈ ಒಂದು ರೋಗ ಬರುತ್ತೆ. ಜೊತೆಗೆ ಕಳೆಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಾಗ, ಆಮೇಲೆ ರೋಗಸ ತೋಟಗಳಿಂದ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡಾಗ ಈ ಒಂದು ಅಣಬೆ ರೋಗ ಬರತಕ್ಕಂತ ಸಂದರ್ಭ ಇದೆ. ಮತ್ತೆ ಲಕ್ಷಣಗಳು, ಈ ಒಂದು ಅಣಬೆ ರೋಗ ಬಂದಾಗ ಯಾವ ತರ ಲಕ್ಷಣಗಳು ಬರುತ್ತೆ ಅಂದ್ರೆ, ಕೆಳಭಾಗದ ಎಲೆಗಳೆಲ್ಲ ಹಳದಿಯಾಗುತ್ತೆ, ಆಮೇಲೆ ಇಂಗಾರಗಳ ಅಭಾವ ಉಂಟಾಗುತ್ತೆ, ಅಂದ್ರೆ ರೋಗಸ್ಥ ಗಿಡ ಯಾವುದೇ ತರದ ಇಂಗಾರಗಳನ್ನಾಗ್ಲಿ ಅಥವಾ ಗೊಂಚಲಗಳನ್ನಾಗ್ಲಿ ಬಿಡೋದಿಲ್ಲ. ಕೊನೆಯ ಹಂತದಲ್ಲಿ ಈ ಕಾಂಡದಲ್ಲಿ ಒಂದು ಕಪ್ಪು ದ್ರವ ಹೊರಬಂದು ಆ ಒಂದು ದ್ರವದಿಂದ ಶಿಲೀಂಧ್ರ ಬೆಳ್ಕೊಳ್ಳುತ್ತೆ. ಈ ಶಿಲೀಂಧ್ರ ಬೆಳೀತಕ್ಕಂಥದ್ದು ರೋಗದ ಕೊನೆಯ ಹಂತ. ಈ ಹಂತ ಏನಾದರೂ ಈ ಒಂದು ರೋಗ ತಲುಪ್ತು ಅಂದ್ರೆ, ಯಾವುದೇ ಕಾರಣಕ್ಕೂ ನಾವು ಈ ರೋಗಸ್ಥ ಮರವನ್ನ ಕಾಪಾಡಿಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಪ್ರಾರಂಭದ ಹಂತದಲ್ಲೇ ರೋಗವನ್ನ ಸರಿಯಾದ ನಿರ್ವಹಣೆ ಮಾಡಿ ಹತೋಟಿ ಮಾಡೋದ್ರಿಂದ ಈ ಒಂದು ರೋಗದಿಂದ ಪಾರಾಗಬಹುದು. ಮತ್ತೆ ಏನು ನಿರ್ವಹಣೆ ಮಾಡಬಹುದು, ಯಾವ ಒಂದು ನಿಯಂತ್ರಣ ಕ್ರಮಗಳಿಂದ ಇದನ್ನು ಹತೋಟಿ ಮಾಡಬಹುದು ಅಂತಂದ್ರೆ, ರೋಗಸ್ಥ ತೋಟಗಳಿಂದ ಯಾವುದೇ ಕಾರಣಕ್ಕೂ ಗಿಡಗಳನ್ನ ಅಥವಾ ತಾಯಿ ಮರಗಳನ್ನ ಆಯ್ಕೆ ಮಾಡ್ಕೋಬಾರದು. ಎರಡನೇದೇನು ಅಂತಂದ್ರೆ, ಈ ಒಂದು ರೋಗ ಬೇರುಗಳ ಮೂಲಕ ರೋಗಸ್ಥ ಗಿಡದಿಂದ ಆರೋಗ್ಯವಂತ ಗಿಡಕ್ಕೆ ಹರಡ್ತಾ ಹೋಗುತ್ತೆ. ಆದ ಕಾರಣ ಬುಡದಿಂದ 2 ಅಡಿ ಅಂತರದಲ್ಲಿ 1 ಅಡಿ ಆಳ ಮತ್ತು 2 ಅಡಿ ಅಗಲದ ಕಂದಕಗಳನ್ನ ತೆಗಿಬೇಕಾಗುತ್ತೆ. ಆ ಒಂದು ಕಂದಕದಲ್ಲಿ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಕ್ಯಾಪ್ಟಾನ್ ದ್ರಾವಣವನ್ನು ಹಾಕಿ ನಾವು ಉಪಚಾರ ಮಾಡೋದ್ರಿಂದ ನಿಯಂತ್ರಣ ಮಾಡಬಹುದು. ಜೊತೆಗೆ ಟ್ರೈಕೋಡರ್ಮಾ ಅಂತ ಒಂದು ಜೈವಿಕ ಶಿಲೀಂಧ್ರ ನಾಶಕ ಸಿಗುತ್ತೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 4 ಗ್ರಾಂನಷ್ಟು ಹಾಕಿ ಆ ಒಂದು ಕಂದಕಗಳಿಗೆ ಹಾಕೋದ್ರಿಂದ ಹತೋಟಿ ಮಾಡಬಹುದು. ಅಲ್ಲದೆ ಇನ್ನೊಂದು ಮುಖ್ಯವಾದ ಏನಂತಂದ್ರೆ, ಬೇರಿನ ಮೂಲಕ ಉಪಚಾರ ಅಂತ ಹೇಳ್ತೀವಿ, ಅಂದ್ರೆ ಒಂದು ಪ್ರಾಪಿಕೊನಜೋಲ್ ಅಥವಾ ಟಿಲ್ಟ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗುತ್ತೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 ml ನಾವು ಶಿಲೀಂಧ್ರ ನಾಶಕವನ್ನು ಮಿಶ್ರಣ ಮಾಡಿ ಬೇರುಗಳ ಮೂಲಕ ಉಪಚಾರ ಮಾಡೋದ್ರಿಂದ ಸಹ ಈ ಒಂದು ಅಣಬೆ ರೋಗವನ್ನ ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದಾಗಿದೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9844-36-05-46 ಇದಕ್ಕೆ ಸಂಪರ್ಕಿಸಿ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ವರದಿಯನ್ನ ಕೇಳೋಣ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಹೀಗಿದೆ. ಹತ್ತಿ ಕನಿಷ್ಠ 6,900 ಗರಿಷ್ಠ 9,900 ರೂಪಾಯಿ. ಜೋಳ ಹೈಬ್ರಿಡ್ 1,511 ಗರಿಷ್ಠ 1,538 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕನಿಷ್ಠ 1,963 ರೂಪಾಯಿ, ಗರಿಷ್ಠ 1,975 ರೂಪಾಯಿಗಳು. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ, ಇದರಲ್ಲಿ ಪ್ರಭೇದ ಅಪಿ, 58,100-58,500 ರೂಪಾಯಿ. ಅಡಿಕೆಯಲ್ಲಿ ಬೆಟ್ಟೆ 39,929 ರೂಪಾಯಿಗಳಿಂದ 40,379 ರೂಪಾಯಿಗಳು. ಅಡಿಕೆಯಲ್ಲಿ ಕೆಂಪುಗೋಟು 33,619 34,099 ರೂಪಾಯಿಗಳು. ಅಡಿಕೆಯಲ್ಲಿ ರಾಶಿ 57,639 58,069 ರೂಪಾಯಿಗಳು. ರೈತ ಬಂಧುವರೇ, ಇದೀಗ ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನ ಕೇಳೋಣ. ನೆಲಗಡಲೆ ಶೇಂಗಾ ಗೆಜ್ಜೆ 4,289 ರೂಪಾಯಿಗಳಿಂದ ಗರಿಷ್ಠ 7,199 ರೂಪಾಯಿಗಳು. ಸೂರ್ಯಕಾಂತಿಯಲ್ಲಿ ಪ್ರಭೇದ ಸೂರ್ಯಪಾನದ ದರ ಹೀಗಿದೆ. 5,054 ಗರಿಷ್ಠ 5,801 ರೂಪಾಯಿ. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು 5,500-6,000 ರೂಪಾಯಿಗಳು. ಬಾಳೆಹಣ್ಣಲ್ಲಿ ಏಲಕ್ಕಿ ಬಾಳೆ 1,000-1,800 ರೂಪಾಯಿ. ಪಚ್ಚಬಾಳೆ ಕನಿಷ್ಠ ಮತ್ತು ಗರಿಷ್ಠ 1,000 ರೂಪಾಯಿ. ಸಪೋಟ 1,200-2,000 ರೂಪಾಯಿ. ತೆಂಗಿನಕಾಯಿ 1,000 ಕನಿಷ್ಠ ಮತ್ತು ಗರಿಷ್ಠ 9,000 ರೂಪಾಯಿ.

ಮಳೆರಾಯಿನ ಬೈ ಬೇಡ ಒಕ್ಕಳವನ್ನ ಸಿರಗೆಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೌನೆ ಮಳೆ ರಾಜ. ಕಿಸಾನ್ ವಾಣಿ ಕಾರ್ಯಕ್ರಮದ ಕೊನೆಯಲ್ಲಿ ಈ ಜನಪದ ಗೀತೆಯಿಂದ ಆಲಿಸೋಣ. ಮಳೆ ರಾಜಾ